ನಾವು ಎಲ್ಲಾ 7 ಡಿಸ್ಟಿಕ್ ಗಳಲ್ಲಿ ಈ ಸಸಿಗಳನ್ನ ಕೊಡ್ತಾ ಇದೀವಿ. ಸಸಿಗಳನ್ನ ಕೊಡ್ತಾ ನಂತರದಲ್ಲಿ 2018 ಇನಾಕ್ಯುಲೇಷನ್ ಆಗ್ತಾ ಇದೆ. ಇನಾಕ್ಯುಲೇಷನ್ ಆಗ್ಬಿಟ್ಟು ಈ ವರ್ಷದಿಂದ ಅಂದ್ರೆ ಏಪ್ರಿಲ್ ತಿಂಗಳಿಂದ ಮರಗಳನ್ನ ಕಟಾವು ಕೂಡ ಮಾಡ್ತಾ ಇದೀವಿ. ಆಲ್ಮೋಸ್ಟ್ ಈಗ 7 ಡಿಸ್ಟಿಕ್ ಅಲ್ಲೂ ಕೂಡ ಕಟಾವು ಮಾಡಿದ್ದೇವೆ. ವಿಭಿನ್ನ ರೀತಿಯ ಫಲಿತಾಂಶಗಳು ಕೂಡ ಕಂಡು ಬಂದಿದೆ. ಸಸಿಗಳನ್ನ ನಮ್ಮ ಭಾರತೀಯ ವಾತಾವರಣದಲ್ಲಿ ಬೆಳೆಸಿ ವಿತರಣೆ ಮಾಡಲಾಗಿದೆಯೋ ಅಥವಾ ಹೊರಗಡೆ ದೇಶದಿಂದ ತರಿಸಿ ಕೊಟ್ಟಿದ್ರು ಹೇಗೆ? ಇಲ್ಲ, ನಾವು ಫಸ್ಟ್ ಇದನ್ನ ಹೊರಗಡೆ ದೇಶದಿಂದ ತಂದಿರುವಂತದ್ದು. ನಮ್ಮ ಸಂಸ್ಥೆ ಅಧ್ಯಕ್ಷರಾದಂತಹ ಧರ್ಮೇಂದ್ರ ಕುಮಾರ್ ಹೆಗಡೆ ಅವರು ಬೇರೆ ಕೃಷಿ ಕಾರ್ಯಕ್ರಮಗಳಿಗೆ ಹೊರಗಡೆ ಹೋದಾಗ ಈ ಒಂದು ಸೂಟೇಬಲ್ ಅಗರ್ವುಡ್ ನ ಅವರು ಪರಿಚಯ ನೋಡ್ಬಿಟ್ಟು, ಯಾಕಂದ್ರೆ ಶೃಂಗೇರಿ ಸುತ್ತಮುತ್ತದಲ್ಲಿ ಅಡಿಕೆ ಬೆಳೆಗೆ ರೋಗ ಇರೋ ಕಾರಣ ಬೇರೆ ಒಂದು ಪರ್ಯಾಯ ಬೆಳೆ ಬೇಕಾಗಿತ್ತು. ಹೆಚ್ಚು ಖರ್ಚಿಲ್ದನೆ ಯಾವ ಬೆಳೆ ಬೇಕಾಗುತ್ತೆ ಅಂತ ಅವರು ಸರ್ಚ್ ಮಾಡಿ ನೋಡಿದಾಗ ಈ ಬೆಳೆ ಒಂದು ಸೂಕ್ತವಾಗಿತ್ತು. ಆ ಕಾರಣದಿಂದ ಅವ್ರು ತಂದು 2006 ಅವರ ತೋಟಗಳಲ್ಲಿ ನಾಟಿ ಮಾಡಿ ಅಲ್ಲಿ ಬರುತ್ತೆ ಅಂತ ಹೇಳಿದ್ಮೇಲೆ ನಮ್ಮ ಹತ್ತಿರದ ರೈತರುಗಳಿಗೆ ನೀಡಿ ಸಂಪೂರ್ಣವಾಗಿ ಬರುತ್ತೆ ಅಂತ ಹೇಳಿದ್ಮೇಲೆ ನಾವು ಅದನ್ನ ಎಲ್ಲಾ ರೈತರುಗಳಿಗೂ ಕೂಡ ನೀಡ್ತಾ ಇದ್ದೀವಿ. 2009 ಸಸಿ ನಾಟಿ ನಡೀತಾ ಇದೆ. ಬೆಳವಣಿಗೆಯನ್ನು ನೀವು ಗಮನಿಸಿದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಹಾಗೆ ಕಡಿಮೆ ಮಳೆ ಬೀಳೋ ಭಾಗಗಳಲ್ಲೂ ತೋಟಗಳಲ್ಲಿ ಬಯಲು ಭಾಗಗಳಲ್ಲಿ ಹೀಗೆ ಹೇಗಿದೆ ಗಿಡಗಳ ಬೆಳವಣಿಗೆ ವೃಕ್ಷಗಳ ಅಭಿವೃದ್ಧಿ? ಹೆಚ್ಚಾಗಿ ನಾವು ರೈತರುಗಳಿಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಜೋಗು ಪ್ರದೇಶಗಳು ಅಥವಾ ನೀರು ನಿಲ್ಲುವಂತ ಪ್ರದೇಶಗಳಲ್ಲಿ, ಈಗ ಉದಾಹರಣೆಗೆ ಗದ್ದೆಗಳಲ್ಲಿ ತೋಟ ಮಾಡಿರ್ತಾರೆ, ಅಂತ ಪ್ರದೇಶಗಳಲ್ಲಿ ಹಾಕಕ್ ಹೋಗ್ಬೇಡಿ. ಹಾಗೆ ಓಪನ್ ಲ್ಯಾಂಡ್ ಗಳಲ್ಲಿ ಹಾಕಕ್ ಹೋಗ್ಬೇಡಿ. 40% ಆದ್ರೂ ನೆರಳಿನ ಅವಶ್ಯಕತೆ ಇದು ಬೇಕು. ನೀರು ಹರಿದೋಗುವಂತ ಜಾಗ, ಸ್ವಲ್ಪ ಕಲ್ಲು ಮಿಶ್ರಿತ, ಮರಳು ಮಿಶ್ರಿತ, ಕೆಂಪು ಕಪ್ಪು ಮಿಶ್ರಿತ ಮರಳಿರೋ ಜಾಗಗಳಲ್ಲಿ ನಾಟಿ ಮಾಡಿ ಅಂತ ಹೇಳ್ತೀವಿ. ಹೆಚ್ಚಾಗಿ ನಾವು ಕಂಡ ಹಾಗೇನೆ ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತೆ, ಹೆಚ್ಚು ನೀರಿನ ಅವಶ್ಯಕತೆ ಇಲ್ಲದೇನೆ. ಸ್ವಲ್ಪ ಅರೆ ಮಲೆನಾಡು ಏರಿಯಾಗಳಿಗೆ ಹೋದಾಗ ನೀರಿನ ಅವಶ್ಯಕತೆ ಹಾಗೂ ನೆರಳಿನ ಅವಶ್ಯಕತೆ ಕಂಡು ಬರ್ತಾ ಇದೆ. ಕಾಫಿ ತೋಟಗಳಲ್ಲಿ ಹೇಗೆ ಬೆಳವಣಿಗೆ ಆಗ್ತಾ ಇದೆ ಅಗರ್ವುಡ್? ಈಗ ನಾವು ಕಂಡಂಗೆನೆ ಕಾಫಿ ತೋಟಗಳಲ್ಲಿ ಗಿಡ ತಗೊಂಡು ನಾಟಿ ಮಾಡ್ತಾ ಇದ್ದಾರೆ. ಮೇ 1st-2nd week ಅಲ್ಲಿ ಮಳೆಗಳು ಏನ್ ಬೀಳುತ್ತೆ ಆ ಸಮಯದಲ್ಲಿ ಅವ್ರು ನಾಟಿ ಮಾಡಿದಾಗ ಅವರಿಗೆ ನೀರಿನ ಅವಶ್ಯಕತೆನೆ ಬೇಕಾಗೋದಿಲ್ಲ. ಇದು 0 ಕಲ್ಟಿವೇಶನ್ ಅಲ್ಲೇ ಅವರು ಈ ಗಿಡಗಳನ್ನ ನಾಟಿ ಮಾಡಬಹುದು, ಆರಾಮಾಗಿ ಬೆಳೆಸಬಹುದು. ಸೌತ್ ಕೇಂದ್ರ ಈ ಕಡೆ ಎಲ್ಲ ಹೋದಾಗ ರಬ್ಬರ್ ಪ್ಲಾಂಟೇಶನ್ ಅಲ್ಲೂ ಕೂಡ ಇದನ್ನ ಉತ್ತಮವಾಗಿ ಬೆಳಿಬಹುದು. ರಬ್ಬರ್ ಪ್ಲಾಂಟೇಶನ್ ಅಲ್ಲೂ ಕೂಡ ನೀವು ಗಿಡ ನೆಟ್ಟರೆ ಮೇ ತಿಂಗಳಲ್ಲಿ ನೀರಿನ ಅವಶ್ಯಕತೆನೆ ಬೇಕಾಗುವುದಿಲ್ಲ, ಹಾಗೇನೆ ಆರಾಮಾಗಿ ಬೆಳೆಸಬಹುದು. ಎಲ್ಲಾ ಪ್ರದೇಶಗಳಲ್ಲೂ ಗಿಡಗಳಿಗೆ ಉತ್ತಮ ರೀತಿಯಲ್ಲಿ ಬಂದಿದೆ. ಈಗ ಬೇಸಿಗೆಯಲ್ಲಿ ನೀರು ಕೊಟ್ಟರೆ ಒಳ್ಳೇದ ಅಥವಾ ಬೇರೆ ವೃಕ್ಷಗಳ ತರಹ ನೀರಿನ ಕೊರತೆಯನ್ನು ಸಹಿಸಿಕೊಂಡು ಬೆಳೀತಾ ಇರತ್ತಾ ಹೇಗೆ? ಬೇಸಿಗೆ ಸಮಯದಲ್ಲಿ ನಾವು ರೈತರಿಗೆ ಪ್ರಿಫರ್ ಮಾಡುವಂತದ್ದು ಸ್ಟಾರ್ಟಿಂಗ್ 1 ಅಥವಾ 2 ತಿಂಗಳಲ್ಲಿ 1-2 ನೀರು ಕೊಟ್ಟರೆ ಉತ್ತಮ ಆಗುತ್ತೆ. ಯಾಕಂದ್ರೆ ಮೊದಲನೇ ವರ್ಷದಲ್ಲಿ, ನಂತರದ ವರ್ಷಗಳಲ್ಲಿ ನೀರಿನ ಅವಶ್ಯಕತೆ ಬೇಕಾಗುವುದಿಲ್ಲ. ಸ್ವಲ್ಪ ಅರೆ ಮಲೆನಾಡು ಏರಿಯಾಗಳಲ್ಲಿ ಸ್ವಲ್ಪ ನೀರಿನ ಅವಶ್ಯಕತೆ ಬೇಕಾಗುತ್ತೆ ಅಷ್ಟೆ. ಕಾಫಿ ತೋಟಕ್ಕೆ ಇದು ಹೊಂದಾಣಿಕೆ ಆಗುವ ವೃಕ್ಷ ಅಂತ ಹೇಳ್ತೀರಾ? 100% ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಈಗ ನಾವು ನೋಡ್ತಿರೋ ಹಾಗೆ ನಮ್ಮ ಕಾಫಿ ತೋಟಗಳಲ್ಲಿ ಕಾಫಿ ಜೊತೆಗೆ ಸಿಲ್ವರ್ ಮರಗಳು ಮೆಣಸು ಹಾಕೋದ್ರಿಂದ ಅತಿ ಹೆಚ್ಚು ಕಂಡು ಬರ್ತವೆ. ಆಯುಧಕ್ಕೆ ಹೋಲಿಸ್ಕೊಂಡ್ರೆ ಅರೇಬಿಕಾ ತೋಟ ಮತ್ತೆ ರೋಬಸ್ಟಾ ತೋಟಗಳು ಎರಡು ರೀತಿ ಇರೋದ್ರಿಂದ ಅರೇಬಿಕಾ ತೋಟಕ್ಕೆ ಇದು ನಮಗೆ ತುಂಬಾ ಹೇಳ್ ಮಾಡಿಸಿದಂತ ಮರ. ಯಾಕೆ ಅಂತ ಹೇಳಿದ್ರೆ ಇದು ತುಂಬಾ ಚೆನ್ನಾಗಿ ಶೇಡ್ ಕೊಡುತ್ತೆ, ವರ್ಷ ಇಡೀ ಹಸಿರಾಗಿರುತ್ತೆ ಮರ ಇದು. ಆಮೇಲೆ ಎಲೆಗಳು ತುಂಬಾ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಸಿಲ್ವರ್ ಓಕಲ್ ನೋಡಿದಾಗ ಎಲೆಗಳು ಅಷ್ಟು ಪ್ರಮಾಣದಲ್ಲಿ ಕೊಳೆತು ಗೊಬ್ಬರ ಆಗೋದಿಲ್ಲ, ಅದು ಸ್ವಲ್ಪ ಕಾಫಿಗೂ ಕೂಡ ಎಫೆಕ್ಟ್ ಇದೆ. ಆ ಇದಕ್ಕೆ ಹೋಲಿಸ್ಕೊಂಡ್ರೆ ನಮ್ಮ ಅಗರ್ಬುಡ್ ತುಂಬಾ ಉತ್ತಮ ರೀತಿಯಲ್ಲಿ ಫಲಿತಾಂಶ ಕಾಣಬಹುದು. ನಾವು ತೋಟಗಳಲ್ಲಿ ಬೇರೆ ಬೇರೆ ಮರಗಳ ಮರಗಸಿಯನ್ನ ಮರಕಪಾತನ್ನ ಮಾಡ್ತಾರಲ್ಲ, ಹಾಗೆ ಇದ್ರ ಅಗತ್ಯತೆ ಇಲ್ಲಿ ಬರುತ್ತೆ ಹೇಗೆ? ಅಗತ್ಯತೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಇದ್ರದ್ದು ಬೇರು ತುಂಬಾ ಆಳ ಹೋಗೋದಿಲ್ಲ, ಮೇಲ್ಭಾಗದಲ್ಲಿ ಇರೋದ್ರಿಂದ ತುಂಬಾ ಹೈಟ್ ಹೋದ ತಕ್ಷಣ ಮರಗಳು ಗಾಳಿಗೆ ಬೀಳುವಂತದ್ದು ಚಾನ್ಸಸ್ ಇರುತ್ತೆ. ಒಂದು ಎರಡನೇದಾಗಿ ಇದಕ್ಕೆ ಇನಾಕ್ಯುಲೇಷನ್ ಮಾಡ್ಬೇಕಾಗಿರೋದ್ರಿಂದ 40-50 ಎಲ್ಲ ಹೋಗ್ಬಿಟ್ರೆ ಇನಾಕ್ಯುಲೇಷನ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆ ಹಂತದಲ್ಲಿ 20 ಹೋದ ತಕ್ಷಣನೇ ತಲೆಯನ್ನ ಕತ್ತರಿಸೋದ್ರಿಂದ ಸ್ವಲ್ಪ ದಪ್ಪನು ಬೇಗ ಬರುತ್ತೆ, ಗಾಳಿ ಮಳೆಗೆ ಬೀಳೋದು ಕೂಡ ಕಡಿಮೆ ಆಗುತ್ತೆ, ಇನಾಕ್ಯುಲೇಷನ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ನೀವು ಕಂಡಿರೋ ರೀತಿಯಲ್ಲಿ 2009 ಎಷ್ಟು ದಪ್ಪವಾಗಿ ಬೆಳೆದವೆ ಮರಗಳು, ಎಷ್ಟು ಎತ್ತರವಾಗಿ ಬೆಳೆದವೆ, ಹೇಗಿದೆ ಬೆಳವಣಿಗೆ? ನಾವು ಕಂಡ ಹಾಗೆ ಅಗರುಡ್ ಮರಗಳು ನಮ್ಮ ಕಾಫಿ ನಾಡಿನಲ್ಲಿ ಸ್ವಲ್ಪ ಗ್ರೋತ್ ನಿಧಾನವಾಗಿ ಬರುತ್ತೆ. ಸೌತ್ ಕೇಂದ್ರ ಇರ್ಬೋದು ಇಲ್ಲ ಅಂತ ಹೇಳಿದ್ರೆ ಶಿರ್ಸಿ ಸಿದ್ದಾಪುರ ಭಾಗದಲ್ಲಿ ನೋಡಿದ್ರೆ 60 ಹೈಟ್ ಇರೋ ಮರನೂ ಇದೆ, 3.5 ಸುತ್ತಳತೆ 4 ಸುತ್ತಳತೆ ಇರೋ ಮರಗಳು ಕೂಡ ಇದೆ. ಕೀಟ ರೋಗಗಳ ಬಾಧೆ ಹೆಚ್ಚಾಗಿ ಇದಕ್ಕೆ ಕೀಟ ರೋಗಗಳಾಗ್ಲಿ ಪ್ರಾಣಿಗಳಾಗ್ಲಿ ಯಾವುದೇ ರೀತಿಯ ಇದಿಲ್ಲ. ಯಾವ ಪ್ರಾಣಿಗಳಾಗಿದ್ದು ತಿನ್ನೋದಿಲ್ಲ, ಕೀಟ ಅನ್ನೋದು ಬರೋದಿಲ್ಲ. ಇದಕ್ಕೆ ಸಮಸ್ಯೆ ಏನು ಅಂತ ಹೇಳಿದ್ರೆ ನೀರು ನಿತ್ತರೆ ಬುಡದಲ್ಲಿ ಕೊಳೆ ಬಂದು ಬೇರಿಗೆ ತೊಂದರೆ ಆಗಿ ಸಾಯುವಂತ ಚಾನ್ಸಸ್ ಇರುತ್ತೆ, ಬಿಟ್ರೆ ಬೇರೆ ಯಾವ ಕೀಟ ಬಾಧೆಗಳು ಕಂಡು ಬಂದಿಲ್ಲ ಇಷ್ಟುವರೆಗೆ. ಏನು ಅಂತರದಲ್ಲಿ ನಾಟಿ ಮಾಡ್ಕೊಂಡ್ರೆ ಸೂಕ್ತ ಅಂತ ಹೇಳ್ತೀರಿ? ಇದಕ್ಕೆ 10x10 ನಾಟಿ ಮಾಡೋದ್ರಿಂದ ಉತ್ತಮ ಆಗುತ್ತೆ. ನಾವ್ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಬೇಲಿ ಸಾಲಿನಲ್ಲಿ ಇದು ನಾಟಿ ಮಾಡೋದ್ರಿಂದ ನಮಗೆ ಬೇಲಿ ಕೂಡ ಆಗುತ್ತೆ. ಇದು ನಾವು ಬೇಲಿಯಲ್ಲಿ ಮಾಡೋದ್ರಿಂದ ಹೇಗೆ ಅಂತ ಹೇಳಿದ್ರೆ, 5x1 ಇದನ್ನ ನಾಟಿ ಮಾಡಬಹುದು. ಹಾಗೇನೆ ಬೇಲಿಯಲ್ಲಿ ನಾಟಿ ಮಾಡಿರುವಂತಹ ಮರಗಳಿಗೆ ನಾವು ಇನಾಕ್ಯುಲೇಷನ್ ಮಾಡುವಾಗ 5x ಮೇಲೆ ಇನಾಕ್ಯುಲೇಷನ್ ಮಾಡ್ತೀವಿ. ಈ ಮರ ನಾಟಿ ಮಾಡಿ 1-3 ವರ್ಷ ಆದ್ಮೇಲೆ ಡೈರೆಕ್ಟ್ ಆಗಿ ಇದಕ್ಕೆ ತಂತಿಯನ್ನ ಹೊಡೆಯೋದ ಮೂಲಕ ಬೇಲಿ ಮಾಡಬಹುದು. ನಂತರದಲ್ಲಿ ಇನಾಕ್ಯುಲೇಷನ್ ಆದ್ಮೇಲೆ 5x ಮೇಲೆ ಕಟಾವ್ ಮಾಡ್ತೀವಿ. ಇದರಲ್ಲಿ 2ನೇ ಕ್ರಾಪ್ ಬರೋದ್ರಿಂದ ನಂತರ ಮತ್ತೆ 7-8 ವರ್ಷಗಳ ಕಾಲ ಇದನ್ನ ಬೇಲಿ ಹಾಗೇನೆ ಕಾಪಾಡ್ಕೊಂಡು ಹೋಗ್ಬೋದು. ಹಾಗಾಗಿ ಬೇಲಿಯಲ್ಲಿ ಹಾಕೋದು ತುಂಬಾ ಉತ್ತಮವಾಗಿ ಕಂಡುಬರುತ್ತೆ. ಎಷ್ಟು ವರ್ಷಗಳ ಬಳಿಕ ಇನಾಕ್ಯುಲೇಷನ್ ಅಥವಾ ಒಳಗಡೆ ಒಳ್ಳೆ ಛೇಗು ಬರಲಿಕ್ಕೆ ಕೆಲಸ ಶುರು ಮಾಡ್ಕೊಳ್ಬೇಕು ಅಥವಾ ಶುರು ಮಾಡ್ತೀರಿ? ಸರ್, ನಾವು ಒಂದು ಅಳತೆ ಮೂಲಕ ಇದನ್ನ ಇನಾಕ್ಯುಲೇಷನ್ ಮಾಡ್ತಾ ಇದೀವಿ. 5x ಹೈಟ್ ಅಲ್ಲಿ 18 ಇಂಚಿಂದ ಮೇಲ್ ಬಂದಿರುವಂತಹ ಮರಗಳನ್ನ ಇನಾಕ್ಯುಲೇಷನ್ ಮಾಡೋದು. ಸುಮಾರಾಗಿ 6-7 ವರ್ಷಗಳಿಗೆ ಆ ಒಂದು ಸೈಜ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನಾಕ್ಯುಲೇಷನ್ ಮಾಡಿ 3-6 ತಿಂಗಳ ಒಳಗೆ 2ನೇ ರೌಂಡ್ ಇನಾಕ್ಯುಲೇಷನ್ ಮಾಡ್ತೀವಿ. ಇನಾಕ್ಯುಲೇಷನ್ ಮಾಡುವಾಗ ಬುಡದಿಂದ ತಲೆಯವರೆಗೂ ಮಾಡಬೇಕು, ಹರೆಗಳಿಗೂ ಮಾಡಬೇಕು. ಒಂದ್ಸಲ ಇನಾಕ್ಯುಲೇಷನ್ ಮಾಡಿದ್ಮೇಲೆ ಮರ ಸ್ವಲ್ಪ ಡಲ್ ಆಗಿ ವಾಪಸ್ ರಿಕವರ್ ಆಗುತ್ತೆ. ಆ ರಿಕವರ್ ಆದ್ಮೇಲೆ 2ನೇ ರೌಂಡ್ ಇನಾಕ್ಯುಲೇಷನ್ ಮಾಡಿ 3 ವರ್ಷಗಳು ಕಳೆದ್ಮೇಲೆ ನಾವು ಮರ ಹಾರ್ವೆಸ್ಟಿಂಗ್ ಮಾಡ್ತೀವಿ. 3 ವರ್ಷಗಳ ನಂತರ ಮರನ ಇನ್ನೂ ಬಿಟ್ರೆ ಅದು ತುಂಬಾ ಚೆನ್ನಾಗಿ ಒಳ್ಳೆ ಅಗರ್ವುಡ್ ಚಿಪ್ಸ್ ಕಂಡು ಬರ್ಬೋದು ಮರದಲ್ಲಿ. ಅಗರ್ವುಡ್ಡಿಂದು ಏನು ಉಪಯೋಗ, ಹೇಗಿದೆ ಬೇಡಿಕೆ ಅಂತ ಹೇಳ್ತೀರಿ? ಅಗರ್ವುಡ್ಡಿನ ಬೇಡಿಕೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ವಿದೇಶಗಳಲ್ಲಿ ಹೆಚ್ಚಾಗಿ ಯೂಸ್ ಮಾಡೋದ್ರಿಂದ ಇದ್ರ ಬೇಡಿಕೆ ತುಂಬಾ ಚೆನ್ನಾಗಿದೆ. ಇದು ನಮಗೆ ಮೇನ್ ಆಗಿ ಬಂದ್ಬಿಟ್ಟು ನಮಗೆ ಪರ್ಫ್ಯೂಮ್ ಇಂಡಸ್ಟ್ರಿಗೆ ಹೋಗುವಂತದ್ದು. ಹಾಗೇನೆ ಇದರಿಂದ ಸ್ಯಾಂಡಲ್ವುಡ್ ಅಲ್ಲಿ ಏನಾಗುತ್ತೆ ಕಾಸ್ಮೆಟಿಕ್ ಐಟಮ್ಸ್ ಗಳಿದೆ, ಅದೇ ರೀತಿ ಇದರಲ್ಲೂ ಕೂಡ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಗಳನ್ನು ಮಾಡುತ್ತೆ. ವಿವಿಧ ರೀತಿಯ ಔಷಧಿ ಕೂಡ ಮಾಡುತ್ತೆ. ಇದನ್ನು ಕೂಡ ಮೆಡಿಸಿನಲ್ ಪ್ಲಾಂಟ್ ಅಂತೇಳಿ ಇದನ್ನ ಪರಿಗಣನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗೇ ಇದೆ ಇದರದ ಉಪಯೋಗ. ಸ್ವದೇಶದಲ್ಲೂ ವಿದೇಶದಲ್ಲೂ ಬೇಡಿಕೆ ಇದೆ ಅಂತ ಹೇಳ್ತಾ ಇದ್ರಿ. ಹೌದು ಹೌದು. ಕುತೂಹಲಕ್ಕೆ ನಮ್ಮ ರೈತರಲ್ಲಿ ಪ್ರಶ್ನೆ ಮೂಡುತ್ತೆ, ಒಂದೊಂದು ಮರ 15 ವರ್ಷ ಆದ ಬಳಿಕ ಎಷ್ಟು ಅದರ ಮೌಲ್ಯ ಆಗ್ತದೆ, ಇನಾಕ್ಯುಲೇಷನ್ ಮಾಡಿಸಿದ ಬಳಿಕ ಮತ್ತೆ ಅದರ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೊಂಡು ಎಷ್ಟು ಕೈಗೆ ಉಳಿಬಹುದು ಅಂತ ಹೇಳ್ತೀರಿ? ಈಗ ಕೆಲವರ ಕಡೆ ಕಟಾವ್ ನಡೆದಿದೆ, ಮಾರಾಟನೂ ಆಗಿದೆಯಲ್ಲ. ಇದೊಂಥರ ಹೊರಗಡೆಯಿಂದ ಕಂಡು ಹೇಳಲಿಕ್ಕಾಗಲ್ಲ ಎಷ್ಟು ಬರುತ್ತೆ ಏನು ಅಂತೇಳಿ. ಮರದು ಒಳಗಡೆ ಪ್ರೊಸೆಸಿಂಗ್ ಆಗೋದ್ರಿಂದ ಇದಕ್ಕೆ ಅದೃಷ್ಟನೂ ಇದು ಕೂಡ ಬರಬೇಕು ಅಂತ ಹೇಳ್ಬೋದು. ಒಂದು ಮಾತು ನಮ್ಮ ಪ್ರಕಾರ ಖರ್ಚೆಲ್ಲ ಕಳೆದು ಒಂದು ಮರಕ್ಕೆ 10,000 ರೂಪಾಯಿ ಅಂತೂ ನಾವು ಮಿನಿಮಮ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು. ಅದು 10,000ನೂ ಒಂದ್ ಮರದಲ್ಲಿ ಬರ್ಬೋದು, 50,000ನೂ ಬರ್ಬೋದು, ಬರ್ದನೆನೂ ಇರ್ಬೋದು. ಇದು ನ್ಯಾಚುರಲ್ ಆಗಿ ಇನಾಕ್ಯುಲೇಷನ್ ಏನು ಆಗುತ್ತೆ, ಅಸ್ಸಾಂಗಳಲ್ಲಿ 100ಕ್ಕೆ 10 ಮರ ಇನಾಕ್ಯುಲೇಷನ್ ಆಗುತ್ತೆ. ಬಟ್ ಅದರಲ್ಲಿ ನಮಗೆ ದೊರೆಯುವಂತ ಚಿಪ್ಸ್ ಬಂದ್ಬಿಟ್ಟು 10 ಗ್ರಾಮ್, 20 ಗ್ರಾಮ್, 50 ಗ್ರಾಮ್, 100 ಗ್ರಾಮ್ ವರೆಗೂ ಸಿಗುತ್ತೆ. ಅದರಲ್ಲಿ ತುಂಬಾ ಒಳ್ಳೆ ವ್ಯಾಲ್ಯೂ ಸಿಗೋದ್ರಿಂದ ತುಂಬಾ ಒಳ್ಳೆ ರೇಟ್ ಇದೆ. ಬಟ್ ಇಲ್ಲಿ ಮ್ಯಾನ್ಯುವಲ್ ಇನಾಕ್ಯುಲೇಷನ್ ಮಾಡೋದ್ರಿಂದ ಒಂದು ಮರದಲ್ಲಿ ಅಂದಾಜು 1 ಕೆಜಿ ವರೆಗೆ ಚಿಪ್ಸ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅಂತೇಳಿ. ಅಂತ 10,000ರಿಂದ 1 ಲಕ್ಷದವರೆಗೂ ಇದಕ್ಕೆ ರೇಟ್ ಇದೆ ಚಿಪ್ಸ್ಗಳಿಗೆ. ಬಟ್ ಆ 1,50,000, 60,000 ಎಲ್ಲ ಬರಬೇಕು ಅಂತ ಹೇಳಿದ್ರೆ ಇನಾಕ್ಯುಲೇಷನ್ ಮಾಡಿ ಜಾಸ್ತಿ ವರ್ಷ ಬಿಡಬೇಕಾಗುತ್ತೆ. ಬಿಟ್ಟಷ್ಟು ನಮ್ಗೆ ಒಳ್ಳೆ ರೀತಿ ಇನ್ಕಮ್ ಸಿಗುತ್ತೆ. ಇದರಲ್ಲಿ ಅಂತೂ ಖರ್ಚೆಲ್ಲ ಕಳೆದು 10,000 ರೂಪಾಯಿ ನಾವು ಇದ್ರಲ್ಲಿ ಆರಾಮಾಗಿ ಪಡಿಬಹುದು ಇನ್ಕಮ್. ಶ್ರೀಗಂಧದ ರೀತಿಯಲ್ಲಿ ಒಳಗಡೆ ಛೇಗೊಲ್ದಲ್ಲೇ ಮೇಲಿನ ಬಿಳಿ ಕಟ್ಟಿಗೆಯನ್ನು ಉಪಯೋಗಿಸ್ಕೊಳ್ಳಲಾಗ್ತಾ ಇದೆ, ಇಲ್ಲಿನೂ ಹಾಗೆ ಆಗುತ್ತಾ? ಹಾ ಸರ್, ಇದರಲ್ಲಿ ತೆಂಗು ಏನಿದೆ ಎಲ್ಲದರಲ್ಲೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಗರುಡ್ಡು ಕೂಡ ಹೊರಗಡೆ ತಿರುಳು ಏನಿದೆ ಸಿಪ್ಪೆ ಭಾಗ, ಅದು ಬಿಟ್ಟು ಎಲೆಗಳು ಬಿಟ್ಟು ಬೇರೆ ಎಲ್ಲ ಭಾಗನೂ ಉಪಯೋಗ ಆಗುತ್ತೆ. ನಾವು ಏನ್ ಮರ ಕಟಾವ್ ಮಾಡಿ ಅದನ್ನ ಹಾರ್ವೆಸ್ಟಿಂಗ್ ಪ್ರೊಸೆಸಿಂಗ್ ಮಾಡುವಾಗ ಬಿಳಿ ಭಾಗಗಳು ಸಿಗುತ್ತೆ. ಆ ಬಿಳಿ ಭಾಗಗಳು ನಮಗೆ ಕೆಜಿಗೆ 600 ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ. ಅದು ಆಯಿಲ್ ಮಾಡ್ತಾರೆ, ವೈಟ್ ಆಯಿಲ್ಗಳು ಎಲ್ಲ ಯೂಸ್ ಮಾಡ್ತಾರೆ. ಅದು ಗುಟ್ಕಾ ಇಂಡಸ್ಟ್ರಿಗಳಿಗೆ ಎಲ್ಲ ಹೋಗುತ್ತೆ ಅದು. ಹಾಗೆ ಬಿಳಿ ಭಾಗ ಯೂಸ್ ಆಗುತ್ತೆ, ಮತ್ತೆ ನಂತರದಲ್ಲಿ ಇನ್ನೂ ಒಂದಿಷ್ಟು ಚಕ್ಕೆಗಳು ಸಿಗುತ್ತೆ, ಅದು ಕೂಡ ಆಯಿಲ್ಗಳಿಗೆ ಹೋಗುತ್ತೆ. ಅದರಲ್ಲಿ ವೇಸ್ಟ್ ಅನ್ನೋದು ಯಾವುದೂ ಇಲ್ಲ. ನಾವು ಪ್ರೊಸೆಸಿಂಗ್ ಮಾಡುವ ಚಕ್ಕೆಗಳು ಸಿಗುತ್ತೆ, ಅದೆಲ್ಲ ನಾವು ಏನ್ ಖರ್ಚು ಮಾಡಿರ್ತೀವಿ ಇನಾಕ್ಯುಲೇಷನ್ ಆಗಿರ್ಬೋದು, ಗಿಡ ನೆಟ್ಟಿರ್ಬೋದು, ಇಂಥದಕ್ಕೆಲ್ಲ ಉಪಯೋಗ ಆಗುತ್ತೆ. ಕಳ್ಳರ ಕಾಟ ಅಥವಾ ಮುಂದೆ ಕಟಾವ್ ಮಾಡ್ಕೊಂಡು ಕಳ್ಳ ಸಾಗಾಣಿಕೆ ಆಗುವ ಸಾಧ್ಯತೆನೂ ಇರಬಹುದು ಅಂತ ಅನ್ಕೊಂಡು ಮಾತಾಡಲಾಗ್ತಾ ಇದೆ, ಏನಂತೀರಿ? ಸದ್ಯದ ಮಟ್ಟಿಗೆ ಆ ರೀತಿ ಸಮಸ್ಯೆಗಳು ಕಂಡು ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಭಾರತದಲ್ಲಿ ಹೆಚ್ಚು ಮಾರ್ಕೆಟ್ ಇಲ್ಲ ಇದೀಗ. ಮತ್ತೆ ಇದು ಗಂಧ ಸಾಗಾಣಿಕೆ ಮಾಡೋ ಅಷ್ಟು ಸುಲಭವಾಗಿ ಇದನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಮಾರ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ಇದನ್ನ ಕೆತ್ತನೆ ಮಾಡಬೇಕು, ಪ್ರೊಸೆಸಿಂಗ್ ಮಾಡಬೇಕು, ಇದರಲ್ಲಿ ಯಾವ ರೀತಿ ಚಿಪ್ಸ್ ಬಂದಿದೆ ಅಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಮಾತ್ರ ಇದನ್ನ ಮರ ಕಡ್ದು ತಗೊಂಡೋಗಿ ಮಾರ್ಲಿಕ್ಕೆ ಆಗುವಂತದ್ದು. ಸುಮ್ನೆ ನಾ ಇನಾಕ್ಯುಲೇಷನ್ ಮಾಡಿದೀನಿ ಕಡ್ದು ತಗೊಂಡೋಗ್ತೀನಿ ಅಂದ್ರೆ ಇದು ಮಾರ್ಕೆಟ್ ಮಾಡ್ಲಿಕ್ಕೆ ಆಗಲ್ಲ. ಸದ್ಯದ ಮಟ್ಟಿಗಿಲ್ಲ, ಮುಂದೆ ಬಂದ್ರು ಬರ್ಬೋದು, ಹೇಳಲಿಕ್ಕೆ ಆಗಲ್ಲ. ಅದಕ್ಕಾದ ರಕ್ಷಣೆಯನ್ನು ಇಟ್ಕೊಳ್ಬೇಕು. ಮತ್ತೆ ಒಂದೇನಂದ್ರೆ ಇನಾಕ್ಯುಲೇಷನ್ ಆಗಿರ್ಲೇಬೇಕನ್ನೋ ರೀತಿಯಲ್ಲೇ ಆ ಒಂದು ಮನಸ್ಸನ್ನು ಇಟ್ಕೊಂಡಿರ್ಬೇಕು. ಇಲ್ಲಾಂದ್ರೆ ಸಹಜವಾಗಿ ಒಳಗಡೆ ಚೇಗು ಬೆಳೆಯೆಲ್ಲ ಮರ ಕಟಾವು ಮಾಡ್ಕೊಂಡು ಹೋದ್ರು ಅಥವಾ ಕಳ್ಳತನ ಮಾಡಿದ್ರು ಪ್ರಯೋಜನ ಆಗ್ಲಿಕ್ಕಿಲ್ಲ ಅಲ್ವಾ? ಹೌದು ಸರ್, ಯಾಕಂದ್ರೆ ನಾವು ಬರೀ ಮರನ ಬೆಳೆಸಿದ್ರೆ ಇದು ಉಪಯೋಗ ಬರಲ್ಲ, ಇನಾಕ್ಯುಲೇಷನ್ ಮಾಡಿಸ್ಬೇಕು. ಇನಾಕ್ಯುಲೇಷನ್ ಮಾಡಿಸಿದ ಮೇಲೂ ಕೂಡ ಇದು 100% ನನಗೆ ಈ ವಿಚಾರ ಗೊತ್ತಿದೆ ಮಾತ್ರ ಗೊತ್ತಾಗುತ್ತೆ, ಇಲ್ಲ ಸುಮ್ನೆ ಇನಾಕ್ಯುಲೇಷನ್ ಮಾಡಿಬಿಟ್ರೆ ಹಾಗೆ ಇರುತ್ತೆ, ಅದು ಗೊತ್ತಾಗೋದಿಲ್ಲ ಇನಾಕ್ಯುಲೇಷನ್ ಆಗಿದೆಯೋ ಚಿಪ್ಸ್ ಬಂದಿದ್ದಲ್ಲಿ ಫಾರ್ಮೇಷನ್ ಆಗಿದೆಯೋ ಅಂತೇಳಿ ಅಂತ. ಹಾಗಾಗಿ ಅದನ್ನ ಇನಾಕ್ಯುಲೇಷನ್ ಮಾಡಿಸಿ ರೈತರುಗಳು ಬಿಟ್ಟಷ್ಟು ಒಳ್ಳೇದು ರಿಸಲ್ಟ್ ಕಾಣಬಹುದು ನಾವು. ಒಂದೊಂದು ಅಗಾರ್ವುಡ್ ಸಸಿಗೆ ಏನು ಬೆಲೆ ಮತ್ತೆ ಬೇರೆ ಕಡೆಗೆ ಲಭಿಸುತ್ತಾ ಅಥವಾ ಕೆಲವೊಂದು ನಿರ್ದಿಷ್ಟ ಮೂಲಗಳಿಂದಲೇ ಸಿಗುತ್ತಾ ಹೇಗೆ? ನಮ್ದೇನು ಹಳೇದಿತ್ತು, ನಾವು ಮನೆ ಬಾಗಿಲಿಗೆ ತಗೊಂಡೋಗಿ ಇಳಿಸ್ತಾ ಇದೀವಿ, ಈಗ ಅದನ್ನ ಕಡಿಮೆ ಮಾಡಿಬಿಟ್ಟು ನಾವು ಒಂದು ಗಿಡಕ್ಕೆ 40 ರೂಪಾಯಿ 50 ರೂಪಾಯಿ ಇದರಲ್ಲಿ ರೈತರುಗಳು ನಮ್ಮ ನರ್ಸರಿಗೇನೆ ಬಂದು ಆ ಗಿಡಗಳನ್ನ ತಗೊಂಡೋಗುವ ವ್ಯವಸ್ಥೆ ಮಾಡಿದೀವಿ. ಯಾಕೆ ಅಂತ ಹೇಳಿದ್ರೆ ನರ್ಸರಿ ಏನ್ ಮಾಡಿದೀವಿ, ಅಲ್ಲೆಲ್ಲ ಮರಗಳಿಗೆ ಇನಾಕ್ಯುಲೇಷನ್ ಕೂಡ ಮಾಡಿದ ಮರಗಳಿದೆ. ರೈತರು ಬಂದ್ರೆ ಬರೀ ಗಿಡ ತಗೊಂಡೋಗೋದಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಕೂಡ ಸಿಗುತ್ತೆ ಅಂತ ಹೇಳಿ ಬಂದು ನಮ್ಮ ನರ್ಸರಿ ತಗೊಂಡೋಗೋ ವ್ಯವಸ್ಥೆನ ಮಾಡಿದೀವಿ. ಹಾಸನ ಜಿಲ್ಲೆ ಮಗ್ಗೆ ರಾಯರಕೊಪ್ಪಲು ಅಂತೇಳಿ ಅಲ್ಲೊಂದು ನರ್ಸರಿ ಇದೆ. ಇನ್ನು ಚಿಕ್ಕಮಗಳೂರು ಡಿಸ್ಟಿಕ್ ಎನ್ಆರ್ಪುರದ ಹತ್ರ ಮುತ್ತಿನಕೊಪ್ಪದ ಹತ್ರ ಒಂದು ನರ್ಸರಿ ಇದೆ. ಎರಡು ನರ್ಸರಿಗಳಲ್ಲಿ ನಾವು ಪ್ಲಾಂಟ್ ಗಳನ್ನು ಕೊಡ್ತಾ ಇದ್ದೇವೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಅಗಾರ್ವುಡ್ ಬೆಳೀತಾ ಇದೆ, ಅದರ ಆಗುಹೋಗುಗಳನ್ನು ಗಮನಿಸ್ತದ್ರಿ, ಸಲಹೆಗಳನ್ನು ನೀಡ್ತಾ ಇದ್ರಿ. ಇತರೆ ಸಂಘ ಸಂಸ್ಥೆಗಳು ತೊಡಸ್ಕೊಂಡಿರಬಹುದು ಅಥವಾ ಸರ್ಕಾರದ ಮಟ್ಟದಲ್ಲಿನೂ ಈ ಬಗ್ಗೆ ಉತ್ತೇಜಿತ ಕಾರ್ಯಕ್ರಮಗಳು ನಡೀತಿರಬಹುದಲ್ವಾ? ಹಾ ಸರ್, ಸದ್ಯದ ಮಟ್ಟಿಗೆ ಸರ್ಕಾರದಿಂದ ಅಂತ ಹೆಚ್ಚೇನು ನಮಗೆ ಸವಲತ್ತುಗಳು ಇಲ್ಲ. ಈಗ ಏನಾಗಿದೆ ಅಂತೇಳಿ 2018 ಇಸ್ವಿಯಲ್ಲಿ ಗಿಡಗಳಿಗೆ ಸಬ್ಸಿಡಿಯನ್ನ ಕೊಟ್ಟಿದ್ರು, ಅದು ನಿಂತಿದೆ. ಮತ್ತೆ ನಂತರದಲ್ಲಿ ಮುಂದುವರಿಸಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇನೆ ನಮ್ಮ ತೋಟಗಾರಿಕೆ ಇಲಾಖೆಯ JD ಆದಂತಹ ಕೃಷ್ಣಮೂರ್ತಿ ಅವರು ಕೂಡ ಹಾಗೆ ಡೆಲ್ಲಿಯಿಂದ ಕೂಡ ಬಂದು ನಮ್ಮ ತೋಟಗಳಿಗೆ ರೈತರ ತೋಟಗಳಿಗೆ ವೀಕ್ಷಿಸಿ ಅಗರ್ವುಡ್ ಕೂಡ ಕರ್ನಾಟಕದಲ್ಲಿ ಬರುತ್ತೆ ಅಂತ ಹೇಳಿ ಅವರು ಪರಿಗಣನೆ ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿನ ಹಂತಗಳಲ್ಲಿ ಅಗರ್ವುಡ್ ಸಸಿಗಳಿಗೆ ಬೇರೆ ಬೇರೆ ಆದ ಸವಲತ್ತುಗಳನ್ನ ಒದಗಿಸಲಿ ಕೊಡ್ಲಿಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಗವರ್ಮೆಂಟ್ ಇಂದ ಸವಲತ್ತುಗಳನ್ನು ಪಡೆಯುತ್ತೆ ಅಂತ ಹೇಳ್ಬೋದು ಸರ್. ಅಗರ್ವುಡ್ ನಲ್ಲೂ ಬೇರೆ ಬೇರೆ ತಳಿಗಳಿದಾವ? ಹೌದು ಸರ್, ತುಂಬಾ ವೆರೈಟಿಗಳಿದಾವೆ. ಒಂದು 30-36 ತಳಿಗಳು ಕಂಡು ಬರುತ್ತೆ ಸರ್ ಇದರಲ್ಲಿ. ಕರ್ನಾಟಕದ ವಾತಾವರಣದಲ್ಲಿ ಅದರಲ್ಲೂ ವಿಶೇಷವಾಗಿ ಅರೆಮಲೆನಾಡು ಮಲೆನಾಡು ಭಾಗಗಳಲ್ಲಿ ಅಗರ್ವುಡ್ ಚೆನ್ನಾಗಿ ಬರ್ತಾ ಇದೆ, ಕೆಲವೊಂದು ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ ಅನ್ನೋ ತರ ಮಾತಾಡದಿದೆ. ಈಶಾನ್ಯ ರಾಜ್ಯಗಳು ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಏನಂತೀರಿ? ಬೇರೆ ದೇಶಗಳಲ್ಲಿ ಹೋಲಿಸ್ಕೊಳಕ್ ಹೋದ್ರೆ ನಮ್ಮ ದೇಶದಲ್ಲಿ ಅಗರ್ವುಡ್ ಸ್ವಲ್ಪ ಕಡಿಮೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಚೈನಾ ಇರ್ಬೋದು, ಆಸ್ಟ್ರೇಲಿಯಾ, ಮಲೇಷ್ಯಾ, ಥೈಲ್ಯಾಂಡ್ ಗಳಲ್ಲಿ ತುಂಬಾ ಹೆಚ್ಚಾಗಿ ಬೆಳೆಸ್ತಾ ಇದ್ದಾರೆ. ಅಲ್ಲೆಲ್ಲ ಒಂದು ಮೈನ್ ಕ್ರಾಪ್ ಆಗಿ ಬೆಳೀತಾ ಇದ್ದಾರೆ. ನಾವ್ ಇದನ್ನ ಬರೀ ಸೈಡ್ ಕ್ರಾಪ್ ಆಗಿ ಯೂಸ್ ಮಾಡ್ತೇವೆ. ಹೆಚ್ಚು ಜನಗಳಿಗೆ ಇನ್ನೂ ಇದ್ರ ಪರಿಚಯ ಆಗಿಲ್ಲ, ಹೆಚ್ಚು ಹೆಚ್ಚು ಪರಿಚಯ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ. ಯಾಕಂದ್ರೆ ಮೂಲ ಇದು ನಮ್ಮ ದೇಶದ್ದು, ಏನು ನಮ್ಮ ಭಾರತದ ಅಸ್ಸಾಂ ರಾಜ್ಯದಲ್ಲಿ ಇದು ನ್ಯಾಚುರಲ್ ಆಗಿ ಕಾಡುಗಳಲ್ಲಿ ಬೆಳೆದಂತ ಗಿಡಗಳು. ಇದು ಇದನ್ನ ಬೇರೆ ದೇಶಗಳಲ್ಲಿ ಈಗೆಲ್ಲ ತುಂಬಾ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅಪ್ಡೇಟ್ ಮಾಡಿಕೊಂಡು. ನಮ್ಮ ದೇಶಗಳಲ್ಲಿ ಸ್ವಲ್ಪ ಕಡಿಮೆ ಇದೆ. ಈಗ ಒಂದು 10 ವರ್ಷದಿಂದ ಈಚೆಗೆ ಸ್ವಲ್ಪ ಎಲ್ಲರಿಗೂ ಅಗರ್ವುಡ್ ಅನ್ನೋದು ಗೊತ್ತಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಂಡು ರೈತರು ಬೆಳೆಯೋದು ಉತ್ತಮ ಆಗುತ್ತೆ ಅಂತ ಹೇಳ್ಬೋದು. ಅಗರ್ವುಡ್ ಹೇಗಿದೆ ಮತ್ತೆ ಅದರ ಬೆಳವಣಿಗೆ ಮುಂದಿನ ಆಗುಹೋಗುಗಳ ಬಗ್ಗೆ ಬೆಳಕು ಚೆಲ್ಲುವ ಸಂಗತಿಗಳನ್ನ ನಮ್ಮೊಡನೆ ಹಂಚಿಕೊಂಡ್ರಿ. ಮಲೆನಾಡು ಪ್ರದೇಶಗಳ ಕಾಫಿ ತೋಟಗಳಿಗೆ ಸೂಕ್ತವಾದದ್ದು ಮತ್ತೆ ಕಾಫಿಗೂ ಹಿತವಾದ ಸ್ನೇಹಿ ವೃಕ್ಷ ಅನ್ಕೊಂಡು ಪ್ರಸ್ತಾಪ ಮಾಡ್ತಾ ಇದ್ರಿ. ಈಗ ಮಾರಾಟದ ವಿಚಾರದಲ್ಲಿನ ಕೆಲಸಗಳು ಶುರುವಾಗಿದ್ದಾವೆ, ರೈತರಿಗೂ ಕುತೂಹಲ. ಈ ಒಂದು ಹಿನ್ನೆಲೆಯಲ್ಲಿ ತಾವು ವಿಷಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಚಿನ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದ್ರೆ ಇದುವರೆಗೆ ಅಗರ್ವುಡ್ ಈ ಒಂದು ವೃಕ್ಷದ ಸಾಗುವಳಿ ಕುರಿತಂತೆ ವಿವರಗಳನ್ನ ನೀಡಿದವರು MT ಸಚಿನ್ ಅವರು. ಅವರ ಸಂಖ್ಯೆ ಹೀಗಿದೆ: 9481 83 5491 9481 83 5491. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ವೃಕ್ಷಗಳ ಬಗ್ಗೆ ಈಗ ಹಾಡನ್ನ ಪ್ರಸಾರ ಮಾಡ್ತಾ ಇದೀವಿ. ಕೇಳಿದ್ರೆ BA ಗಣೇಶ್ ಅವರು ಈ ಗೀತೆಯನ್ನ ಹಾಡಿದ್ದಾರೆ. ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಮರಗಳೇ ವರಗಳು ಇವೆ ಜೀವಂತ ದೇವರುಗಳು. ಮರಗಳೇ ಮರಗಳಿಲ್ಲದೆ ಆ

ಚೊಂಪೆನ ವಿವರ. ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರದರಿಂದ ಕೃಷಿ ಚಟುವಟಿಕೆಗೆ ಗರಿಗೆ ದರದಲ್ಲಿದ್ದು ರೈತರ ಬೇಡಿಕೆಗೆ ತಕ್ಕ ಹಂಗೆ ರಸಗೊಬ್ಬರ ಪೂರೈಸಿಕೆ ಅಗತ್ಯ ಕ್ರಮ ವಹಿಸುವಂಗೆ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ಸೂಚನೆ ಕೊಟ್ಟು, ಮತ್ತೆ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗ ಕಾಲಕಾಲಕ್ಕೆ ಬೇಡಿಕೆ ಇದ್ದ ರಸಗೊಬ್ಬರನ ಪೂರೈಸಿಕೆ ಜಾಸ್ತಿ ನಿಗಾ ವಹಿಸುಕುತ್ತ ಅವು ಹೇಳಿದವು. ರೈತರಿಗೆ ರಸಗೊಬ್ಬರ ಎಷ್ಟು ಬೇಡಿಕೆ ಉಂಟು, ಸಹಕಾರ ಸಂಘಗಳ ವ್ಯಾಪ್ತಿಲಿ ಎಷ್ಟು ರಸಗೊಬ್ಬರ ಬೇಕಾದೇತ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುಕುತ್ತ ಸಿಇಒ ತಿಳಿಸಿದ. ಈ ಕಾರ್ಬರ್ಲಿ ಸಹಕಾರ ಸಂಘಗಳ ಉಪನಿರ್ದೇಶಕರಾದ ರಮೇಶ್ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದು. ಮಳೆಯಿಂದ ಮನೆ ಹಾನಿಗಳಾದ ಹಂಗೆ ಅಪಾಯದ ಅಂಚಿನಲ್ಲಿದ್ದ ನಿವಾಸಿಗಳಿಗೆ ಜಿಲ್ಲಾಡಳಿತ, ರೆಡ್ಕ್ರಾಸ್ ಸಂಸ್ಥೆ ಮತ್ತೆ ಮಡಿಕೇರಿ ನಗರಸಭೆ ಕಾಳಜಿ ಕೇಂದ್ರ ಶುರು ಮಾಡ್ಯಳು. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ ಅವರ ಸೂಚನೆಯಂಗೆ ಈ ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಇಲ್ಲಿ ಎಲ್ಲಾ ವ್ಯವಸ್ಥೆನ ಕಲ್ಪಿಸಲಾಗುತ್ತ ರೆಡ್ಕ್ರಾಸ್ ಸಭಾ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಗ ಮಾಹಿತಿ ಕೊಟ್ಟಳು. ತಾಲೂಕಿನ ಸಂಪಾಜೆ ಹೋಬಳಿ ಕೊಯಿನಾಡು ಇಲ್ಲಿ ಕಿಂಡಿ ಅಣೆಕಟ್ಟಲಿ ಜಾಸ್ತಿ ನೀರಿನ ಹರಿವಿನಿಂದ 4 ಕುಟುಂಬದವರನ್ನು ಸ್ಥಳಾಂತರಿಸಲಾಗಿತ್ತು. ಶ್ರೀ ಗಣಪತಿ ದೇವಸ್ಥಾನದ ಕಲಾಮಂದಿರದ ಸಭಾಭವನಕ್ಕೆ ಸ್ಥಳಾಂತರಿಸಿ ಕಾಳಜಿ ಕೇಂದ್ರ ತೆರೆಯಲಾಗಿತ್ತು. ತಹಶೀಲ್ದಾರ್ ಪಿಎಸ್ ಮಹೇಶ್ ಅವರು ತಿಳಿಸಿದರು. ಜಿಲ್ಲೆಯಾದ್ಯಂತ ಮಳೆ ಗಾಳಿ ಜಾಸ್ತಿಯಾಗ್ತಿದ್ದ ಹಿನ್ನೆಲೆಯಲ್ಲಿ ವಿದ್ಯುತ್ ಸರಬರಾಜಿಲಿ ಜಾಸ್ತಿ ಪ್ರಮಾಣದಲ್ಲಿ ತೊಂದರೆ ಉಂಟಾಗ್ತಾ ಉಂಟು. ಸಾರ್ವಜನಿಕರು ಯಾವುದೇ ರೀತಿಯ ವಿದ್ಯುತ್ ಜಾಲದ ವ್ಯತ್ಯಯನ ಗಮನಿಸಿದಲ್ಲಿ ಸ್ವತಃ ಕ್ರಮ ಕೈಗೊಳ್ಳದೆ ಗ್ರಾಹಕರ ಸೇವಾ ಕೇಂದ್ರ ಸಂಖ್ಯೆ 9449595 ಕಲ್ಪಿಸಲಾಗುತ್ತ ಯಾವುದೇ ದೂರುಗ ಬಂದರೆ ದಾಖಲಿಸುವ ಹಂಗೆ ಸಿಸ್ಕ್ ಇಇಒ ಅಶೋಕ್ ಅವು ಕೇಳಿಕೊಂಡಳು. 66 ಬಾರ್ ಕೆವಿ ವಿದ್ಯುತ್ ಮಾರ್ಗಲಿ ರಿಪೇರಿ ಕೆಲಸ ಇರದರಿಂದ ನಾಳೆ ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 4 ಗಂಟೆಗೆ ಮುಟ್ಟ 66 ಬಾರ್ 11 ಕೆವಿ ಸುಂಟಿಕೊಪ್ಪ ಮತ್ತೆ 66 ಬಾರ್ 11 ಕೆವಿ ಮಡಿಕೇರಿ ಉಪಕೇಂದ್ರಗಳಾದ ಸುಂಟಿಕೊಪ್ಪ, ಚೆಟ್ಟಲ್ಲಿ, ಮಾದಾಪುರ, ಮಡಿಕೇರಿ ಪಟ್ಟಣ, ಬೋಯಿಕೇರಿ, ಗಾಳಿಬೀಡು, ಕುಂಡಮೇಸ್ತ್ರಿ, ಮೇಕೇರಿ, ಕಡಗದಾಳು, ಸಂಪಾಜೆ, ಭಾಗಮಂಡಲ ಸುತ್ತಮುತ್ತ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇರದುಳೆತ ಸಾರ್ವಜನಿಕರು ಸಹಕರಿಸುವಂಗೆ ಸಿಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ನಾಳೆ ಹೊತ್ತಾರೆ 10 ಗಂಟೆಗೆ ವಿರಾಜಪೇಟೆ ತಾಲೂಕು ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣ ಕಡೆಯಿಂದ ವಿರಾಜಪೇಟೆ ತಾಲೂಕಿನ ವಿರಾಜಪೇಟೆ ಮತ್ತೆ ಅಮ್ಮತಿ ಹೋಬಳಿಯಿಂದ ನಮೂನೆ 57ರಲ್ಲಿ ಅರ್ಜಿ ಸಲ್ಲಿಸಿದ ಅರ್ಹ ಫಲಾನುಭವಿಗಳಿಗೆ ಸಾಗುವಳಿ ಭೇಟಿ ಕೊಡುವ ಕಾರ್ಬಾರ್ನ ವಿರಾಜಪೇಟೆ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾಗುತ್ತ ಸಮಿತಿನ ಅಧ್ಯಕ್ಷರಾದ ಕಾಡ್ಯಮಾಡ ಗಿರೀಶ್ ಗಣಪತಿಯವರ ಪತ್ರಿಕಾ ಪ್ರಕಟಣೆಗೆ ತಿಳಿಸಿದಳು. ಈ ಕಾರ್ಬಾರ್ಲಿ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಶ್ರೀಯುತ ಕೆಜಿ ಬೋಪಯ್ಯ ಸೇರಿದಂಗೆ ಇನ್ನೂ ಮುಖ್ಯಪಟ್ಟವು ಹಾಜರಿದ್ದವೆ. ಹಂಗೆ 94C ಹಕ್ಕುಪತ್ರಣ ಹಂಚುವೆತ್ತ ತಿಳಿಸಿಯಳು. ಬ್ಯಾಂಕ್ಲಿ ಗುಮಸ್ತ ಚಾಕ್ರಿಗೆ 11 ರಾಷ್ಟೀಕೃತ ಬ್ಯಾಂಕ್ಗಳಿಗೆ ಖಾಲಿ ಇದ್ದ ಹುದ್ದೆಗಳಿಗೆ ಅರ್ಜಿನ ಕರೆದಳು. ಸುಮಾರು 6,035 ಹುದ್ದೆಗಳಿಗೆ ಪೂರ್ವಭಾವಿ ಮತ್ತೆ ಮುಖ್ಯ ಪರೀಕ್ಷೆ ನಡೆಸಿಕೆ ತೀರ್ಮಾನಿಸಿಯಳು. ಅರ್ಜಿ ಸಲ್ಲಿಸಿಕೆ ಜುಲೈ 21 ಆಖಿರಿ ದಿನ ಆಗುಟ್ಟು. ಕನ್ನಡ ಕಾಯಕ ವರ್ಷಾಚರಣೆ ಕಡೆಯಿಂದ ಸೋಮರಪೇಟೆಯಲ್ಲಿ ನಡೆದ ಬ್ಯಾರೆ ಬ್ಯಾರೆ ಪೈಪೋಟಿಗಳ ಗೆದ್ದವಕ್ಕೆ ಸೋಮರಪೇಟೆ ಒಕ್ಕಲಿಗರ ಸಭಾವಾಡಿಯಲ್ಲಿ ನಡೆದ ಆಖಿರಿ ಜಂಬರಲ್ಲಿ ಮುಖ್ಯ ನೆಂಟರಿಗ ಬಹುಮಾನ ಹಂಚಿದೊ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಟಿಎಸ್ ನಾಗಾಭರಣ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದೊ. ಕೊಡಗು ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಜಿಲ್ಲಾ ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಹಂಗೆ ಬ್ಯಾರೆ ಬೇರೆ ಸಂಘದ ಕೂಡುಕೂಟಲಿ 2022-23 30ನೇ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಕ್ರೀಡಾಕೂಟ ಮತ್ತೆ ಆಟೋಟ ಪೈಪೋಟಿ 23 ಕಗ್ಗೋಡ್ಲು ಗ್ರಾಮದ ಗೋಪಾಲ ಕುಶಾಲರವರ ಗದ್ದೆಯಲ್ಲಿ ನಡೆದಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 13-16 ಮುಟ್ಟ ವೈದ್ಯರು ಇರದುಳೆತ ಗೊತ್ತಾಗುಟ್ಟು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಗಂಟೆಗೆ ಆಖಿರಿ ಆದಂಗೆ ಕಳೆದ 24 ಗಂಟೆಗಳ ಹೊತ್ತಲ್ಲಿ ಸರಾಸರಿ ಮಳೆ 49.28 ಮಿಲಿಮೀಟರ್ ಮಳೆಯಾಗುತ್ತು. ಮಡಿಕೇರಿ ತಾಲೂಕಿನ ಇಂದಿನ ಸರಾಸರಿ ಮಳೆ 44.40 ಮಿಲಿಮೀಟರ್, ವಿರಾಜಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 44.40 ಮಿಲಿಮೀಟರ್, ಸೋಮರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 59.60 ಮಿಲಿಮೀಟರ್ ಮಳೆ ಆಗುತ್ತು. ಹಾರಂಗಿ ಜಲಾಶಯದ ನೀರಿನ ಮಟ್ಟ 2854.17 ಅಡಿ ಆಗುಟ್ಟುತ್ತ ಗೊತ್ತಾಗುಟ್ಟು. ಸೆಂಟರ್ ಫಾರ್ ಅಡ್ವಾನ್ಸ್ಡ್ ರಿಸರ್ಚ್ ಎಜುಕೇಷನ್ ನೀಡಿದ ಎಕೆ ಸುಬ್ಬಯ್ಯ ಮಹಿಳಾ ಸಾಧಕಿ ಇನಾಮನ ಸೋಮರಪೇಟೆ ತಾಲೂಕಿನ ಎಂಎ ರುಬಿನಾ ಅವು ಪಡ್ಕೊಂಡಳು ಅಂತ ಗೊತ್ತಾಗುಟ್ಟು. ಭೂಕಂಪನದ ಅನುಭವ ಆಗ್ತಿದ್ದ ಮಡಿಕೇರಿ ತಾಲೂಕಿನ ಚೆಂಬು ಗ್ರಾಮಕ್ಕೆ ಮಾಜಿ ಮಂತ್ರಿ ಬೆಂಗಳೂರಿನ ರಾಜಾಜಿನಗರದ ಶಾಸಕ ಎಸ್ ಸುರೇಶ್ ಕುಮಾರ್ ಇಂದು ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ. ಹಂಗೆ ಗ್ರಾಮದ ಬ್ಯಾರೆ ಬ್ಯಾರೆ ಜಾಗಗಳಿಗೆ ಭೇಟಿ ಮಾಡಿ ಅಲ್ಲಿನ ತೊಂದರೆ ಬಗ್ಗೆ ಮಾಹಿತಿ ಪಡೆದು. ಇಲ್ಲಿಗೆ ಸುದ್ದಿ ಚುಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಕೊಡಗು ಜಿಲ್ಲಾ ಸಹಕಾರ ಮಾರಾಟ ಮಹಾಮಂಡಳ ನಿಯಮಿತ ವಿರಾಜಪೇಟೆ ಫೆಡರೇಷನ್. ಇಲ್ಲಿ ಸಂಘದ ಸದಸ್ಯರ ಪಾಲು ಹಣವನ್ನು 1,000 ರೂಪಾಯಿಗಳಿಂದ 2,000 ರೂಪಾಯಿಗೆ ಹೆಚ್ಚಿಸಿದ್ದು, ಪಾವತಿಸದ ಸದಸ್ಯರು ಕೂಡಲೇ 1,000 ರೂಪಾಯಿ ಬಾಕಿ ಹಣ ಪಾವತಿಸಿ ಸಹಕರಿಸುವಂತೆ ಕೋರಲಾಗಿದೆ. ತಪ್ಪಿದಲ್ಲಿ ಅಂತಹ ಸದಸ್ಯರಿಗೆ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರ ಕಳಿಸಲಾಗುವುದಿಲ್ಲ ಎಂದು ವಿರಾಜಪೇಟೆ ಫೆಡರೇಷನ್ ಪ್ರಕಟಣೆ ತಿಳಿಸಿದೆ. ಕುಶಾಲನಗರದ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಇತ್ತೀಚೆಗೆ ಅತ್ಯಂತ ಬೇಡಿಕೆಯಲ್ಲಿರುವ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಪ್ಟಮಾಲಜಿ ಟೆಕ್ನಾಲಜಿ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭಗೊಂಡಿದೆ. ವಿದ್ಯಾರ್ಹತೆ SSLC PU PCMB. ಸಂಪರ್ಕಿಸಿ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜು, ಆಕ್ಸಿಸ್ ಬ್ಯಾಂಕ್ ಹಿಂಭಾಗ, ಕುಶಾಲನಗರ. ಕಾಲ್ 9480003514. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಟೀಕುಡ್ ಫರ್ನಿಚರ್ ನಲ್ಲಿ ಸೀಸನ್ ಪ್ರಯುಕ್ತ ಬೆಡ್ರೂಮ್ ಸೆಟ್ 46,499 ರೂಪಾಯಿ ಹಾಗೂ 49,999 ರೂಪಾಯಿಗೆ ಲಭ್ಯ. ಟೀಕುಡ್ ಫರ್ನಿಚರ್, ಕಾರೆಕಾಡ್, ನಾಪಕ್ಲು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮೈಸೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಕೇರ್ ಅಸಿಸ್ಟೆಂಟ್, ಇಲ್ಲಿ 2 ವರ್ಷದ ನರ್ಸಿಂಗ್ ಕೋರ್ಸ್ ಗಳಿಗಾಗಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ತರಬೇತಿ ಸಮಯದಲ್ಲಿ ವೇತನ ಕೂಡ ಲಭ್ಯವಿದೆ. ಮಾಹಿತಿಗಾಗಿ ಕರೆ ಮಾಡಿ 9845331087. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತೆನಾ? ಚಿಂತನಗಂಗಾ ಟ್ಯುಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ PUC ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ PUCಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನಗಂಗಾ ಟ್ಯುಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಡಿ ಟ್ವಿನ್ ಟೆಕ್ ಮಡಿಕೇರಿ ಪತ್ರಿಕಾ ಭವನದ ಬಳಿ ಶುಭಾರಂಭ. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್ಸ್, ಸಿಸಿ ಕ್ಯಾಮರಾ, UPS, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ. ಸಂಪರ್ಕಿಸಿ ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನ ಬಳಿ, ಮಡಿಕೇರಿ. ಮಳೆಗಾಲಕ್ಕೆ ಬೇಕಾದ ರೈನ್ಕೋಟ್, ಜರ್ಕಿನ್, ಸ್ವೆಟರ್, ಪುಲೋವರ್ ನಿಮಗೆ ಬೇಕಾದ ಫ್ಯಾಷನ್ ನಲ್ಲಿ ಇದೀಗ ಲಭ್ಯವಿದೆ. ವಿರಾಜಪೇಟೆಯ ಸತ್ಯನಾರಾಯಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭಿಷೇಕ್ ಸೆಲೆಕ್ಷನ್ ನಲ್ಲಿ. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಇದುವರೆಗೆ ವಾಣಿಜ್ಯ ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಚೇರಂಬಾಣೆ ಬಿ ಬಾಡಗ ಗ್ರಾಮದ ನಡುವಟ್ಟೀರ ಬನ್ಸಿ ಅವರ ತಾಯಿ ಜಾನಕಿ ಪ್ರೇಮ 67ನೇ ವರ್ಷ ಪ್ರಾಯದಲ್ಲಿ ಇಂದು ಬೆಳಗ್ಗೆ 11:45 ನಿಧನರಾದರು. ನಡುವಟ್ಟೀರ ಜಾನಕಿ ಪ್ರೇಮ ಅವರ ಅಂತ್ಯಕ್ರಿಯೆ ನಾಳೆ ಅಪರಾಹ್ನ ಬಿ ಬಾಡಗ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9990027004. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಯಲ್ಲಿ ನಲ್ಲ ಮಳೆ ಆಯಂಡುಳ್ಳಾಂಡ ಮಾರಿಪತ್ತು ಕೃಷಿ ಪಣಿಯ ಚುರುಕುಲ್ ನಡೆದನುಂಡು. ಆನಗುಂಡು ರೈತಂಗಡ ಬೋಡಿಕೆ ಕೋತ್ತನಿಗೆ ಗೊಬ್ಬರ ಕೊಡಪಕ ಬೋಂಡ್ಯಾನ ಕ್ರಮ ಹೊಡ್ತೋಂಡು ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ ಅಣ್ಣಿತು. ಮಡಿಕೇರಿರ ಜಿಲ್ಲಾ ಪಂಚಾಯತ್ ಸಭಾಬಾಡಲು ಗೊಬ್ಬರ ಪೂರೈಕೆ ಪಿಂಜ ದಾಸ್ತಾನಕ್ಕೆ ಸಂಬಂಧಪಟ್ಟನಿಗೆ ಮಾಹಿತಿ ಪಡೆದಿತ್ತು ತಕ್ಪರ್ದತ್ತು. ಕೃಷಿ ಪತ್ರ ಸಹಕಾರ ಸಂಘತ್ರ ಸಿಇಒ ಕಾಲಕಾಲಕ್ಕೆ ಬೋಡಿಕೆ ಉಳ್ಳ ಗೊಬ್ಬರತ್ನ ಕೊಡಪಕ ಮೇನ ತೊಡುಂಡು ರೈತಂಕ ಹೆಚ್ಚಕ್ಕೆ ಗೊಬ್ಬರತ್ರ ಬೋಡಿಕೆ ಉಂಡು ಸಹಕಾರ ಸಂಘಕ್ಕೆ ಹೆಚ್ಚಕ್ಕೆ ಗೊಬ್ಬರ ಬೋಣುಂದೊಣ್ಣುವಾನ ಅರಿಂಜಂಡು ಕೃಷಿ ಇಲಾಖೆಯ ಅಧಿಕಾರಿಯಕ್ಕೆ ಮಾಹಿತಿ ಕೊಡ್ಕೊಂಡು ಗೊಬ್ಬರ ಕೊಡಪಲ್ಲಿ ಎಂತೆ ಸಮಸ್ಯೆ ಉಂಡೆಂಗೆ ಎಣ್ಣುಂಡು ಅವು ಅಣ್ಣುಚಿ. മഴനുണ്ട് തൊന്തരായിട്ടുള്ള മനക്ക് പിന്നെ അപ്പായത്തുള്ള നിവാസിയക്ക് ജില്ലാഡളിത റെഡ് ക്രോസ് സംസ്ഥ പിന്നെ മടിക്കേരി നഗരസഭ കാളജ് കേന്ദ്ര ശുറുമാടിത്ത് മടിക്കേരിയുടെ സ്റ്റുവർട്ട് ഹില്ലിൽ ഉള്ള കൊടകു റെഡ് ക്രോസ് സമുദായ ഭവനത്ത് ഈ കേന്ദ്ര ശുറുമാടിത്ത് ഇതത്ത് 16 ആശ്രയ പടന്നിത്ത് ജില്ലാധികാരി ഡോക്ടർ ബി സി സതീഷ് റേങ്കട സൂചന പോലെ ഈ ഭവനത്ത് കേന്ദ്ര തുറന്നിത്തുന്നത് ഇങ് ബോണ്ടിയാന എല്ലാ വ്യവസ്ഥ മാടേണ്ടിത്തുന്നത് സംസ്ഥയുടെ സഭാധ്യക്ഷ എണ്ണിത്ത് കൊടകു ജില്ലയില് ഏറെ കാത്തു മഴനുണ്ട് കറന്റ് വയറിന്റെ മേലെ മറപൂവ് കമ്പ ബുദ്ധിത്ത് കറന്റിൽ സമസ്യ അപ്പ് ഇന്ന സമസ്യ കണ്ടു പാത്തെങ്കിൽ സാർവജനികംഗ കൊടകു ജില്ലയുടെ 24x7 സർവീസ് സെന്ററ ഫോൺ നമ്പർ 1912 പിന്നെ ഗ്രാഹകങ്ങളുടെ സേവാ കേന്ദ്രത്തിലെ നമ്പർ 9449958866 ഫോൺ മാടിത്ത് തങ്ങളുടെ പുക്കാരനെ കൊടുക്കലുന്ന് സെസ്ക് കാര്യനിർവഹക എഞ്ചിനീയർ അശോക് കേട്ടെടുത്ത് 66 bar KV കറന്റ് പായ്